ತುಂಬಾ ಇದಾವೆ ಅಲ್ವಾ? ಈಗ ಕಳೆಗಳ ಬಗ್ಗೆನೆ ರಚನೆಯಾಗಿರುವ ಹಾಡನ್ನ ನಿಮಗಾಗಿ ಪ್ರಸಾರ ಮಾಡುತ್ತಿದ್ದೀವಿ. ಬಿ ಎ ಗಣೇಶ್ ಅವರು ಹಾಡಿದರೆ, ಜೊತೆಗೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು ಧ್ವನಿಗೂಡಿಸಿದ್ದಾರೆ. ನಿಸರ್ಗದಲ್ಲಿವೇ ಹೆರಳ ಕಳೆಗಳು, ಇವುಗಳು ತಿನ್ನುತ್ತವೆ ಜಾನುವಾರುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು. ನಿಸರ್ಗದಲ್ಲಿವೆ ಹೆರಳ ಕಳೆಗಳು.